ಆದ್ರೆ ಒಂದು ಬೀಜವನ್ನ ಭೂಮಿಯಲ್ಲಿ ಋತುಮಾನಕ್ಕನುಸಾರವಾಗಿ ಹಾಕಿದ್ರಿ ಅಂದ್ರೆ ಒಂದು ಸಾವಿರ ಪಟ್ಟು ಯಾವ್ದ್ರ ಆಗೋದು ಜಗತ್ತಿನಾಗಿತ್ತಂದ್ರೆ ಒಕ್ಕಲ್ತನ ಇದನ್ನ ತಲೆಯಾಗಿ ಇಟ್ಕೊಡಿ ಮೊದಲು. ಯಾಕಂದ್ರೆ ಭಗವಂತ 288 ಕೋಟಿ ಜೀವರಾಶಿಗಳನ್ನ ಭೂಮಿ ಮೇಲೆ ಹುಟ್ಟಿಸಿದ ಮೇಲೆ ಇವ್ರಿಗೆಲ್ಲ ಅನ್ನ ಹಾಕೋನು ಯಾವಪ್ಪ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಭಗವಂತ ನಿಮ್ನೆಲ್ಲ ರೈತರಂತ ಇಲ್ಲಿ ತಯಾರು ಮಾಡ್ಯಾನ. ಇದಕ್ಕೆ ಜಾತಿ ಕುಲ ಸೀಮಿತ ಇಲ್ಲ, ಬೇಕಾದ ಸಮಾಜವನ್ನು ಇರಬಹುದು, ಕೃಷಿ ಕಾಯಕ ಮಾಡೋನು ಪಾದಾನನ ತೋರಿಸದ್ ಬಸವಣ್ಣು ಆಗಿನ ಕಾಲದಾಗ ಹೇಳ್ಯಾನ. ಅದಕ್ಕೆ ನೀವು ಯಾರಿಗೆ ಕಡಿಮೆ ಇಲ್ಲ, ಇಷ್ಟ ಮಧ್ಯದಲ್ಲಿ ನೀವು ಯಾರಿಗೆ ಕಡಿಮೆ ಇಲ್ಲ. ಆದ್ರೆ ನಾವು ಕಡಿಮೆ ಪ್ಯಾಂಟ್ ಹಾಕೊಂಡ್ರೆ ಭಾರಿ ಆಗುತ್ತೆ ಏನ್ ತಿಳ್ಕೊಬೇಡ್ರಿ. ನಾವು ಪ್ಯಾಂಟ್ ಹಾಕೋರಿ, ಲುಂಗಿ ಉಡ್ರಿ, ದೋತ್ರನ ಉಡ್ರಿ, ಒಟ್ಟ ಕೃಷಿ ಕಾಯಕದಲ್ಲಿ ಇರ್ರಿ. ದಿವಸಕ್ಕೊಮ್ಮೆ ನಿಮ್ ಹೊಲಕ್ಕೆ ಹೋಗ್ರಿ. ನಾವು ಒಣವೆ ಸೈಡ್ ಓನೂರು ಸೌಕರ್ಯ ಇದೆ, ದುಂಬಳೆ ಸೌಕರ್ಯದ ಬಂದಾರ ಇಲ್ಲಿ. ಕೆಲವೊಂದು ಕೇಳಿದ್ರು ಕಡ್ಲಿ ಬಗ್ಗೆ ಇದೆ ನಡಮರ ಕೇಳಿದ್ರು ವಿಷಯಗಳನ್ನ. ನಾವು ಒಣವೆ ಸಾಯ್ತ ತಿಳ್ಕ್ಯಾರಿ, ಮಳಿ ಆದಾಗ ಹೊಲಕ್ಕೆ ಹೋಗುದು, ಮತ್ತೆ ಬಿತ್ತುದು ಒಂದ್ ಎರಡು ಸಲ ಎಣ್ಣೆ ಸ್ಪ್ರೇ ಮಾಡಿ ಕಿತ್ತಾಕ ಹೋಗ್ಬೇಡ ದಯಮಾಡಿ. ನೀವು ದಿವಸಕ್ಕೆ ಒಂದ್ ಸಲ ಹೋದ್ರೆ ನಿಮ್ ಹೊಲ ನಿನ್ಗೆ ಇದೇ ಕೆಲಸ ಮಾಡತ್ ಹೇಳ್ದೈತಿ. ಆದ್ರೆ ಒಂದ ತಾಸು ಹೋಗ್ಬರ್ರಿ. ಆದ್ರೆ ನೌಕರಿ ಮಾಡುದು ಹಂಗಲ್ಲ, ಮುಂಜಾನೆ 10 ಗಂಟೆಗೆ ಬಂದ್ರೆ ಸಂಜೆ 5 ಗಂಟೆ ತನಕ ಅವ್ರ ಆಫೀಸ್ನಾಗ ಅವ್ರು ಹೇಳ್ದಂಗೆ ಕೇಳ್ಬೇಕು. ಅವ್ರು ನೀವು ರಿಟೈರ್ಡ್ ಆಗಕ್ ಬಂದಿರ್ತೀರಿ. ಒಬ್ಬ ಐಎಎಸ್ ಐಪಿಎಸ್ ಆದವ ದೊಡ್ಡ ಹುದ್ದೆದ ಒಬ್ಬ ನಮ್ಮ ತರುಣ ಒಬ್ಬ ಯುವಕ ಬಂದ ದೊಡ್ಡ ಅಧಿಕಾರಿಯಾಗಿ ಬಂದ ಕೂತ್ರ ಅವ್ನು ಹೇಳ್ದಂಗ ನೀವು ಕೇಳ್ಬೇಕು. ಆದ್ರೆ ನಿಮ್ದು ಯಾರ್ದು ಹಂಗಲ್ಲ, ನೀವೊಂದು ಲಗ್ನಕ್ಕೆ ಹೋಗಬೇಕಾಗಿತ್ತು, ಇವತ್ತು ಮುಂಜಾನೆ ಓಡಾಡಕ್ ಹೋಗ್ಬೇಕು, ನಶಿಕನ ಹೋಗಿ ಆ ಕೆಲಸ ಮುಗಿಸಿ ಬಂದ್ ನೀವು ಬೇಕಾದ ಚಂಚನೆ ಬೇಕಾದ ನಿಮ್ನ ಯಾರು ಕೇಳಂಗಿಲ್ಲ. ಆದ್ರೆ ಇಲ್ಲಿ ನೌಕರಿ ಮಾಡಲ್ ಹೆಂಗಿರಂಗಿಲ್ಲ. ನೀವು ಸ್ವಲ್ಪ ಏನರ ಮಾಡಕ್ ಹೋದ್ರೆ ಅಂದ್ರೆ ನಿಮ್ನ ಅವತ್ತಿಂದ ರಜಾ ಬರೀತಾರ, ಅವತ್ ನಿಮ್ ಪಗಾರ ಇರಂಗಿಲ್ಲ. ಆದ್ರೆ ಕೃಷಿ ಕಾಯಕದಂತ ಶ್ರೇಷ್ಠವಾದಂತದ್ದು ಈ ಜಗತ್ತಿನಲ್ಲೇ ಯಾವುದೂ ಇಲ್ಲ. ನೀವು ಯಾರು ಬೇಕಾದ್ರ ಜೋಡಿ ನಿಮ್ ನಿಂತು ಮಾತಾಡಬಹುದು. ನಾವು ಮೋದಿ ಅವರಂತೇಳಿ 11 ದಿವಸ ಹೋಗಿ ಬಂದೆವು, ನಮ್ಮ ಇಂಡಿಯವರು ಇದ್ರ ನಮ್ಮ ಜೊತೆ, ನಾವು 4 ಮಂದಿ ಅಲ್ಲಿ ಹೋಗಿ ಬಂದೆವು, ಅವ್ರ ಜೊತೆ ಕೃಷಿ ಬಗ್ಗೆ ಮಾತಾಡಿ ಬಂದೆವು. ನೀವು ದೇಶದ ಪ್ರಧಾನಿ ಅಂತೇಳಿ ಹೋಗಬಹುದು, ನೀವು ರಾಜ್ಯದ ಮುಖ್ಯಮಂತ್ರಿ ಅಂತೇಳಿ ಹೋಗಬಹುದು. ಆದ್ರೆ ನಾವು ನೌಕರಿ ಮಾಡಕ್ ಹತ್ತಿದೇವಪ್ಪ ಅಂದ್ರೆ ಎಲ್ಲಿ ಹೋಗಕ್ ಆಗುದಿಲ್ಲ ನಮಗೆ. ನಾವು ನೌಕರಿ ಮಾಡಕ್ ಹೋಗ್ತಾರೆ, ಮನೆಯಾಗ ಒಂದು ಮದುವೆ ಐತಂದ್ರೆ ಹೋಗಕ್ ಆಗುದಿಲ್ಲ. ಆದ್ರೆ ಕೃಷಿ ಕಾಯದಂತ ಶ್ರೇಷ್ಠ ಯಾವುದೂ ಇಲ್ಲ. ಒಂದು 1,000 ರೂಪಾಯಿ ಎದಕ್ಕೆ ಆಗತ್ತಂದ್ರೆ ಅದು ತಿಳ್ಕೊಂಡು ನಾವು ಗೊತ್ತು ಎಷ್ಟು ಹಾಳಾದ್ರೂ ನಾವು ಬದುಕ್ತೇವೆ, ಮತ್ತೆ ಇದೊಂದು ಬೆಳೆ ಲಾಸ್ ಆದ್ರೂ ಮುಂದಿನ ಬರ್ತದೆ. ಅದ್ರ ಮೇಲೆ ಒಂದು ನಂಬಿಗಿಟ್ಟು ಒಂದು ಭೂಮಿ ತಾಯಿ ಮೇಲೆ ನಂಬಿಗಿಟ್ಟು ಒಂದು ಬರ್ತೇವೆ ನಾವು. ಆದ್ರೆ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಹಳಿದಾಗೈತಿ, ಆದ್ರೆ ಭೂಮಿ ತಾಯಿ ಎಂದೂ ಹಳಿದಾಗುದಿಲ್ಲ. ಶತಮಾನಗಳಿಂದ ಬಂದಿರತಕ್ಕಂಥ ಭೂಮಿ ತಾಯಿ ವರ್ಷಕ್ಕೊಮ್ಮೆ ನಮ್ಮ ಪ್ರಕೃತಿಯಲ್ಲಿ ನಾವು ಯಾವ ರೀತಿಯಾಗಿ ನೋಡ್ಕೊತೇವೆ ಅಷ್ಟು ಹೆಚ್ಚು ಕೊಟ್ಕೊಂಡು ತೊಕ್ಕಳ ನಮಗೆ, ಅದ್ರ ಕಡಿಮೆ ಕೊಡಂಗಿಲ್ಲ. ಆದ್ರೆ ಇವತ್ತಿನ ಜನಮಾನದಲ್ಲಿ ಎಲ್ಲರೂ ನಾನು 1 ಎಕರೆಗೆ 10 ಕ್ವಿಂಟಲ್ ಬೆಳೆದಿತ್ತು, ಒಂದು ಉದಾಹರಣೆ ಇಟ್ಕೊಂಡ್ರೆ ನಾ 15 ಕ್ವಿಂಟಲ್ ಬೆಳಿಬೇಕಾದ್ರೆ 20 ಪ್ಯಾಕೆಟ್ ಗೊಬ್ಬರ ಹಾಕ್ತೇವೆ. ಆ ಗೊಬ್ಬರ ಹಾಕೋದ್ರಿಂದ ನಮ್ಮ ಭೂಮಿ ತಾಯಿಯ ಇದ್ದಂತ ಜೀವರಾಶಿಗಳನ್ನು ಕೊಲಾಕ್ ಹತ್ತೇವೆ. ಅದಕ್ಕೆ ದಯಮಾಡಿ ಅದಕ್ಕೆಲ್ಲರೂ ಕಡಿವಾಣ ಹಾಕ್ರಿ. ಆ ಹಿಂದಕ್ಕೆ ನಾವು ಸ್ವತಂತ್ರಾಗ 30 ಕೋಟಿ ಇದ್ದಾಗಿ 130 ಕೋಟಿ ಆಗೇವಿ. ಅದಕ್ಕೊಂದು ಹಸಿರು ಕ್ರಾಂತಿ ಅಂತೇಳಿ ಮಾಡಿ ಅನ್ನ ಸಿಗಲಾರ್ದು ನಾವು ಬೇರೆ ದೇಶಕ್ಕೆ ಹೋಗುವುದಕ್ಕೆ ಪಾತ್ರ ತಿಳ್ಕೊಂಡ ದವಾಸಿ ರಾಸಾಯನಿಕ ಹಾಕಿ ಹೆಚ್ಚಿನ ಉತ್ಪನ್ನ ತೆಗಿಯಂಗ್ ಮಾಡ್ಯಾರ. ಅದು ಇವತ್ತೇನು ಅಂತ ಪರಿಸ್ಥಿತಿ ಇಲ್ಲ. ನಿಮ್ ಬೇಕಾದ ದಿನ 1,000 ಕೋಟಿ ಜನಸಂಖ್ಯೆ ಆದ್ರೂ ಸಹಿತ ಈ ಭೂಮಿ ತಾಯಿ ನಮ್ಗೆಲ್ಲರಿಗೆ ಅನ್ನ ಹಾಕಕ್ ಶಕ್ತಿಸಿದ್ದಲ್ಲ. ಅದಕ್ಕೆ ನೀವು ಹೆಚ್ಚಾಗಿ ಸಾವಯವಕ್ಕ ಬರ್ರಿ. ಹೆಚ್ಚು ಸಾವಯವ ಒಂದು ಮಣಿಗೆ ಒಂದ್ರೆ ಆಕಳ ಕಟ್ರಿ. ಒಂದ್ ಆಕಳ ಕೋಡಿದ್ದ ಒಂದ್ ಮಣಿ ಕೇಳಿಲ್ಲ ಅಂತ ಆಕಳ ದುಬ್ಬದ ಮೇಲೆ ಕೈಯಾಡಿಸಿದ್ರೆ ಅಂದ್ರೆ ನಿಮ್ಗೆ ರೋಗ ಕಡಿಮೆ ಆಗತ್ತೆ. ನಿಮ್ ಮನೆಯಾಗ ಒಂದು ಲಕ್ಷ್ಮೀ ದೇವಿ ಇದ್ದಂಗ 36 ಕೋಟಿ ದೇವತೆಗಳ ಆಕಳ ಮೇಯಾಗದಳ ಲಕ್ಷ್ಮೀ. ಈ ನಮ್ಮ ಹೆಣ್ಮಕ್ಳೆಲ್ಲ ಆಕಳ ಬಾಲ ಪೂಜೆ ಮಾಡ್ತಾರ. ಕೆಲವು ಮಂದಿಗೆ ಗೊತ್ತಿಲ್ಲ, ಕೆಲವು ಮಂದಿಗೆ ಗೊತ್ತೈತಿ, ಕೆಲವು ಮಂದಿಗೆ ಗೊತ್ತಿಲ್ಲ ಯಾಕೆ ಪೂಜೆ ಮಾಡೋದು. ಅವ್ರು ಮಾಡ್ತಾರ್ರಿ, ನಮ್ಮ ಓವರ್ ಮಾಡಿದ್ರು ನಾನು ಮಾಡ್ತೇನಂತಾರ. ಹಂಗಲ್ಲ, ಅದಕ್ಕೆ ಇಂತಹ ದೇವತೆಗಳ ಎಲ್ಲ ಆಕಳ ಶರೀರದಲ್ಲಿ ಮೈ ತುಂಬ ಬಂದಾಗ ಹೊಮ್ಮಿನಲ್ಲಿ ಕೊಳಗದಲ್ಲಿ ಹೊಟ್ಟೆಯಲ್ಲಿ ಶರೀರದಲ್ಲಿ ಆ ಕೆಚ್ಚಲ ಹಾಲು ಬರುವಂತ ಕೆಚ್ಚಲದಲ್ಲಿ ಸಹಿತ ಬಂದಾಗ ಲಕ್ಷ್ಮಿ ಒಬ್ಬಕ್ಕೆ ಕೂತಿದ್ರ ಇಕ್ಕಟ್ ನಾನು ಬರ್ತೀನಿ ಕರ್ಕೋರಿಂದ ಜಾಗ ಎಲ್ಲಿ ನಿನಗೆ ಎಲ್ಲೇ ತಿಳಿದ್ರೆ ಇಲ್ಲ ನಮ್ಗೆ ಅಲ್ಲೆಲ್ಲ ಕೊಡಂದಾಗ ಆ ಶಗಣಿ ಹಾಕು ಉದದ್ವಾರ ಅಂತೆಲ್ಲ ಇದ್ ನೋಡಿದಾಗ ಅಲ್ಲಿ ಬಂದು ಕೂತ ಲಕ್ಷ್ಮಿ ಅದಕ್ಕೆ ಆಕಳ ಬಾಲ ಪೂಜೆ ಮಾಡ್ತಾರ. ದಯಮಾಡಿ ಅರ್ಥ ಮಾಡ್ಕೋರಿ, ಆಕಳ ಬಗ್ಗೆ ಆ ಕಳೆ ಅನ್ನುವಂತದ್ ನಿಮ್ ಮನೆಯಾಗ ಇರ್ಬೇಕು. ಯಾರ ಮನೆಯಾಗ ಕಳೆ ಇಲ್ಲ ಅದ್ ನಿಮ್ ಮನೆಗೆ ಯಾವತ್ತು ಸಣ್ಣ ಜಗಳಿರ್ತಾವ ಅದನ್ನ ತಿಳಿಯಾಗಿಟ್ಕೋರಿ. ಆ ತಾಯಿ ನಿಮ್ಮಲ್ಲಿ ಮನೆಯಾಗಿದ್ದು ಅಂದ್ರೆ ಅದರ ಇವರು ಆಕ್ಟಿವಿಟಿನ ಬೇರೆ ಇರ್ತದೆ ನಿಮ್ಗೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಮನೆಗೆ ಒಬ್ಬರು ಒಂದು ಆಕಳಾರ ಕಟ್ರಿ, ಎಮ್ಮೆಯರ್ ಕಟ್ರಿ, ನಮ್ಗೆ ಏನಿಲ್ರಿ ಬಾಳ ಜಾಗ ಇಲ್ಲ, ಒಂದು ಆಡರ್ ಕಟ್ರಿ, ಕಡಿ ಕಾಡಿನರ್ ಕಟ್ರಿ. ಆದ್ರೆ ದನ ಇಲ್ಲದ ಮಾತ್ರ ಕೋಡಿಲ್ಲ ಮಾತ್ರ ನಿಮ್ ಮನೆಯಾಗಿರ್ಬೇಡ್ರಿ. ಯಾಕಂದ್ರೆ ಎಲ್ಲರೂ ಮನೆ ಕಟ್ಟಕತ್ತೇವೆ. ಇವತ್ತು ಮನೆ ಎಲ್ಲರೂ ಹೆಂಗ್ ಕಟ್ತೇವೆ, ಮನೆಯಾಗ ರೊಟ್ಟಿ ಮಾಡಿದ್ರೆ ಹೊಲಸಾದಿತ್ತ ಚಪ್ಪರದ ರೊಟ್ಟಿ ಮಾಡ್ಕೊಂಡ್ ಬಂದು ಮನೆ ಹಚ್ಚಿತ್ತೇವೆ. ಆ ಪರಿಸ್ಥಿತಿ ಬಂದ್ರೆ ಮನೆ ಹೊಲಸಕದ ಅದಕ್ಕೆ ಅಷ್ಟು ಗಮನ ಕೊಡಬೇಡ್ರಿ. ಅದಿರೋದು ಒಮ್ಮೆ ಹಳಿದಾಗುದ, ನೀವು ವಯಸ್ಸಾದ್ಮೇಲೆ ಅದು ಹಳಿದಾಗುದ. ಆದ್ರೆ ಭೂಮಿ ತಾಯಿ ಎಂದೂ ಹಂಗ ಆಗುದಿಲ್ಲ. ಅದಕ್ಕೆ ತಿಪ್ಪಿ ಗೊಬ್ಬರಗಳನ್ನು ಹಾಕಿ ನಾವು ಬೆಳೆಸೋದ್ರಿಂದ ರೌದಿ ಸುಡ್ಲಾರ್ದಂಗ ಅದನ್ನೆಲ್ಲ ಕಳಿಸಿದೇವ ಅಂದ್ರೆ ಒಂದು ಗ್ರಾಮ ಮಣ್ಣಾಗ ಹೇಳ್ತಾರೆ ವಿಜ್ಞಾನಿಗಳು ಹೇಳ್ತಾರೆ, ನಾನು ಹೇಳುದಿಲ್ಲ, 2 ಕೋಟಿ ಜೀವರಾಶಿಗಳದಾವ ಅಂತ ಹೇಳ್ತಾರೆ. ಏನ್ರಿ ಒಂದ್ ಗ್ರಾಮ ಮಣ್ಣಾಗ 2 ಕೋಟಿ ಏನ್ ಹುಚ್ಚರ ಏನಂತ ಕೇಳ್ತೇವೆ. ಆದ್ರೆ ಒಂದ್ ವಿಷಯ ಸಂಕ್ಷಿಪ್ತವಾಗಿ ನಮ್ಗೆ ಹೇಳ್ತಾರೆ, ಒಂದು ಪ್ಯಾರಲ್ ಹಾಲು ಇರ್ತೈತಿ ಅದ್ರ ಹೆಪ್ಪ ಹಾಕಬೇಕಾದ್ರೆ ಒಂದು ಕಡ್ಡಿಲೆ, ನಮ್ಮ ತಾಯಂದ್ರೆ ಒಂದು ಕಡ್ಡಿಲೆ ಒಂದು ಮೊಸರು ತಂದ್ರೆ ಹಾಕಿದ್ರೆ ಇಡೀ ಎಲ್ಲ ಹೆಪ್ಪಾಕತ್ತೆ. ಅಷ್ಟು ಜೀವರಾಶಿಗಳು ಮಣ್ಣಿನಲ್ಲಿ ಅದಾವ. ಭೂಮಿಯಲ್ಲಿ 7 ಇಂಚ್ ಏನು ಮಣ್ಣೈತಿ, ಆ ಮಣ್ಣಿನಟ್ ಕಿಮ್ಮತ್ ಎದಕ್ಕೂ ಇಲ್ಲ. ವಜ್ರ ವೈಡವ್ರೆ ಏನಿರ್ತಾವು ಅವಕ್ಕೆ ಎಷ್ಟು ಕಿಮ್ಮತ್ ಇರ್ತೈತೆ ಅಂದ್ರೆ ವಜ್ರ ವೈಡವ್ರಕ ಒಂದು ತೊಲಿನೂ ಔನ್ಸೋ ಪೌಂಡು ಅಂತಾರೆ. ಆದ್ರ ಭೂಮಿ ತಾಯಿಗೆ ಹಂಗಿರುದಿಲ್ಲ. 200-300 ಕೋಟಿ ಜೀವರಾಶಿಗಳು ಸತ್ವ ಅದು ಅಂದ್ರೆ ಅವ್ ನಶಿಸಿ ಮತ್ತೆ ಹುಟ್ಟಬೇಕಂದ್ರೆ ಮತ್ತೆ ನಾವು ಕೆಲಸ ಮಾಡ್ಬೇಕು. ಆ 7 ಇಂಚ್ ಮಣ್ಣು ಒಟ್ಟ ಹರಿದು ಹೋಗಬಾರ್ದು, ಎಲ್ಲಿ ಮತ್ತೊಬ್ಬರು ಹೊಲಕ್ಕೆ ಹೋಗಬಾರ್ದು. ಆ ತಾಯಿನ ನಾವು ಅಲ್ಲಿ ಇಟ್ಕೊಂಡೇವ ಅಂದ್ರೆ ಎಲ್ಲಾ ಸಿಗುವುದು ಅಲ್ಲೇ ಸಿಗ್ತೈತಿ. ಬಂಗಾರ ಬೆಳ್ಳಿ ವಜ್ರ ವಡೆ ಎಲ್ಲಿ ಸಿಗುವುದಿಲ್ಲ, ಭೂಮಿಯಾಗ ಸಿಗ್ತೈತಿ. ಆ ಭೂಮಿ ತಾಯಿಯನ್ನು ನಾವು ರಕ್ಷಣೆ ಮಾಡಿದ್ರೆ ಮುಂದಿನ ಜನಾಂಗ ನಮ್ದು ಒಳ್ಳೆ ಪಿಳಗಿರ್ತೈತಿ. ಈಗ 30 ವರ್ಷಕ್ಕ 25 ವರ್ಷಕ್ಕ ಶುಗರ್ ಬಿಪಿ ಬಂದವ, ಯಾಕಂದ್ರೆ ನಾವೆಲ್ಲ ಹೈಬ್ರಿಡ್ ತಿನ್ನಕತ್ತೇವೆ. ಅದಕ್ಕೆ ನಾವು ಭಯಂಕರ ಸ್ಪ್ರೇ ಮಾಡಿ ತಿಂತೇವೆ. ಅದ ಸ್ಪ್ರೇ ಮಾಡೋದನ್ನ ಕಡಿಮೆ ಮಾಡ್ಬೇಕು. ಹೆಚ್ಚಾಗಿ ಸಾವಯವ ಬಂದವ ನಿಮಗೆ ರಗಡ್ ರಗಡ್ ಆರ್ಗ್ಯಾನಿಕ್ದಾಗ ಇಲ್ಲಿ ರಗಡ್ ಅಂಗಡಿಗಳದಾವ, ಅದನ್ನ ಸ್ವಲ್ಪ ನಾವು ತಗೋಬೇಕು. ಇವತ್ತ ನಾವು ಕಡ್ಲಿಗೆ ಮತ್ತೆ ತೊಗರಿ ಹೆಚ್ಚು ಬೆಳೆಯುವ ಜನ ಇದ್ರಿ, ಇಲ್ಲಿ ಬಹಳ ಮಂದಿ ಅನ್ನ ಬೆಟ್ಟಕಾರ ನಮ್ಗೆ. ತೊಗರಿಗೆ ಅದ ನಮ್ಗೆ ರೋಗ ಬಂದ್ರೆ ಏನ್ ಮಾಡ್ಬೇಕ್ರಿ, ಹುಳ ಬೀಳ್ತಾವ ಅಂತೀರಿ. ಅದ ನಮ್ದು ಬಿಳಿವಿನ ಕಸ ಕಾಂಗ್ರೆಸ್ ಕಸ ಹತ್ತೀರಿ, ಲಕ್ಕಿ ತಪ್ಪಲತ್ತೀರಿ, ಎಕ್ಕಿ ನಿಮ್ಮೆಲ್ಲ ಹೊಲ್ದಾಗ ಸಿಗ್ತಾವ. ಅವನೊಂದ್ ಸ್ವಲ್ಪ ತಪ್ಪಲ ಹಾರ್ಕೊಂಡ್ ಬಂದ್ ಒಂದ್ ಗಂಜಲ್ ಟ್ಯಾಂಗ್ನಾಗ ಹಾಕಿಟ್ಬೋರಿ, ಇಟ್ಕೊಂಡ್ ಒಂದ್ 8 ದಿವಸ ಕಳೆದ ಮೇಲೆ ಒಂದ್ ಚಲೋ ಕಾಟನ್ ದೋತ್ರದಾಗ ಹಿಂಡಿ ಅದನ್ನ ನೀವು ಸ್ಪ್ರೇ ಮಾಡ್ರಿ. ಅದ್ ಹೋಗ್ಲಿಕ್ಕಂದ್ರೆ ನಮ್ಗೆ ಕೇಳ್ರಿ, 2 ಸಲ ಮಾಡ್ರಿ, ವಾರಕ್ಕೊಂದ್ಸಲ ವಾರಕ್ಕೊಂದ್ಸಲ. ಅದನ್ನ ಯಾರು ಮಾಡುದಿಲ್ಲ, ಅದ್ ಎಲ್ಲಿ ಸಿಗ್ತೈತ್ರಿ, ಬಾಟ್ಲಿ ಇದ್ರೆ ಹೇಳ್ತೀವಿ ತಗೋತೀವಿ ಅಂಗಡಿಯಾಗತ್ತೇವೆ. ನಾವ್ ಇವತ್ತು ಅಲ್ಲಿಗೆ ಬಂದೇವಿ, ಕೈ ಕೆಸರಾದಾಗ ಬಾಯಿ ಮೊಸರು ಹಿರಿಯರು ಹೇಳ್ಕೊತ್ ಬಂದಾರ. ಅದ ಕೈ ಕೆಸರು ಮಾಡ್ಕೊಳ್ಳೋರು ಆಗಿಲ್ಲ ನಾವು, ಇವತ್ತು ಯಾರು ಇಲ್ಲ, ನನ್ನ ಹಿಡ್ಕೊಂಡು ಎಲ್ಲಾರು ಹದನ ಮಾಡಕತ್ತೇವಿ. ಅದಕ್ಕೆ ಹಂಗಾಗಲಾರ ನಂಗ ನಮ್ಮ ಭೂಮಿ ತಾಯಿ ಉಳಿಸ್ಕೊಂಡು ಕೆಲಸ ಮಾಡ್ಬೇಕು, ನಮ್ಮ ಶರೀರ ಸದೃಢ ಇರುವಂಗ ನಾವು ನೋಡ್ಕೋಬೇಕು. ಇವತ್ತು ನನಗೂ 66 ವಯಸ್ಸು, 66 ಅಂದ್ರೆ ಇನ್ನ ಚಸ್ಮಾ ಇಲ್ಲ, ಏನಿಲ್ಲ, ಏನ್ ಬೇಕಾದ್ ಓದ್ತೇವೆ, ದೂರದೃಷ್ಟಿ ಬೇಕಂದ್ರೆ ಸಣ್ಣ ಫೋನ್ನಾಗ ಸಣ್ಣ ಇದ್ರು ಕಾಣ್ತಾವ. ಯಾಕಂದ್ರೆ ತಿನ್ನುವಂತ ಜವಾರಿ ಊಟ ಮಾಡುದು ಕಲಿಬೇಕು ನಾವು. ಮುಂಜಾನೆ ಎದ್ಗಳೇ ಎಲ್ಲ ಹೋಟೆಲ್ಗೆ ಹೋಗುದು, ಹೋಟೆಲ್ದಾಗ ನಾಷ್ಟ ತಿನ್ನೋದು, ಏನೇನು ತಿನ್ನೋದು ಆಗ್ಬಾರ್ದು. ನಾ ಬೇರೆ ಬೇರೆ ದೇಶಕ್ಕೆ ಹೋದ್ರೆ ಸಹಿತ ಸತ್ಯದಿಂದ ಇವತ್ತಿನ ದಿನಮಾನದಾಗ ಎಲ್ಲಾನು ತಿನ್ಬೇಕು. ಸಾಲಿ ಕಲಿಯಾಗ ಎಲ್ಲ ಮಕ್ಳಿಗೆ ಕೊಟ್ಟು ಬಿಡ್ತಾರೆ, ಆದ್ರೆ ನಾವು ಅದಕ್ಕೂ ಸಹಿತ ದೂರದೇ. ಚೀನಾ ಬೀಜಿಂಗ್ ಶಾಂಘಾಯ್ ಹೋದಾಗ ಬ್ರೆಡ್ ಜಾಮ ತಿಂದ್ ಮನೆಗೆ ಬಂದೇವೆ ಅಂದ್ರೆ ನಾವು ಇಲ್ಲಿ ನಿಂತು ಮಾತಾಡ್ತೇವೆ. ಅದನ್ನೆಲ್ಲ ಮಂದಿ ಜೋಡಿ ಎಲ್ಲ ಮಾಡಿದ್ರೆ ಶರೀರ ಉಳಿದಿಲ್ಲ. ನಮ್ಮ ಶರೀರಕ್ಕೆ ತಕ್ಕಂತ ಏನು ಆಹಾರಗಳು ಬೇಕು ಅಷ್ಟೇ ತಗೋಬೇಕು, ಇತಿಮಿತಿ ಇರಬೇಕು. ಇತಿಮಿತಿ ಬಿಟ್ಟು ಎಲ್ಲರೂ ಸಿಗ್ತದೆ ತಿನ್ನುವಂದ್ರೆ ನಮ್ಮ ಶರೀರ ಹಾಳು ಮಾಡ್ಕೊಳ್ಳಾರ್ದ. ನಮ್ಮ ದೇಶವನ್ನ ಇವತ್ತಿನ ಯುವಕರು ಏನಾದ್ರೆ ಯುವಕರ ಮೇಲೆ ಇರ್ತಕ್ಕ ನಮ್ಮಿಂದ ಏನಿಲ್ಲ, ನಾವು ಹೊಂಟೇವಿ, ಕಡಿಮೆಗೇವಿ, ವಯಸ್ಸು ಕಡಿಮೆ ಆದ್ಮೇಲೆ ನಮ್ದು ಮುಗೀತಿ. ಆದ್ರೆ ನಮ್ಮ ಯುವ ಪೀಳಿಗೆ ಏನದವಲ್ಲ ಅವರೆಲ್ಲರೂ ಮಣಿಗೊಬ್ಬ ಕೃಷಿ ವಿಜ್ಞಾನಿಯಾಗಿ ಹುಟ್ಟಬೇಕು, ಮಣಿಗೊಬ್ಬ ಹುಟ್ಟಬೇಕು. ಆಗ ಮೊದಲು ದಡ್ಡ ಒಕ್ಕಲ್ತನ ಮಾಡ್ತಿದ್ದ, ಶಾಣೆ ಇದ್ದವ ಏನೋ ಮಾಡ್ತಿದ್ದ, ಈಗ ಹಂಗಿಲ್ಲ. ಇವತ್ತು ಶಾಣೆ ಇದ್ದನು ಒಕ್ಕಲ್ತನ ಮಾಡಬೇಕು, ಯಾಕಂದ್ರೆ ಭೂಮಿಯಲ್ಲಿ ಜೀವಾಣುಗಳು ಏನದವ, ನಮ್ಮ ಮಣ್ಣಿನಲ್ಲಿ ಯಾವ್ಯಾವ ಸತ್ವಗಳದವ, ನೀರಿನಲ್ಲಿ ಎಷ್ಟು ಕ್ವಾಂಟಿಟಿ ಐತಿ, ಅದು ವಿಷ ಆಯ್ತು, ಸಪ್ಪ ಐತಿ, ನೀರು ಶೇ ನೀರು ಐತೋ, ಯಾವ ಬೆಳಿಗ್ ಹಾಸ್ಬೇಕು ಅನ್ನೋದು ನಮ್ಮ ರೈತರೆಲ್ಲ ತಲೆಯಾಗಿ ಇಟ್ಕೋಬೇಕಾಗಿತ್ತು. ಇವತ್ತು ಅದನ್ನ ಇಟ್ಕೊಂಡ ನಮ್ಮ ಮಣಿಗೊಬ್ಬ ವಿಜ್ಞಾನ ಹುಟ್ಟಿದ್ರೆ ಮಾತ್ರ ನಮ್ಮ ದೇಶ ಉಳಿತೈತಿ. ಇವತ್ತು ನಮ್ಮ ದೇಶದ ಪ್ರಧಾನಿಗಳದು ಅದ ಒಂದು ಒಟ್ಟ ದ್ವಿಗುಣ ಆಗ್ಬೇಕು, ಒಂದು ಬೆಳೆ ದ್ವಿಗುಣ ಆಗ್ಬೇಕು ಅಂತ ತಲೆಯಾಗೈತಿ. ಒಂದ್ ಎಕರೆಕ ಒಂದ್ ಮೋಟರ್ ಉಳ್ಳಾಗಡ್ಡಿ ಬೆಳೆದಿದ್ರೆ 2 ಮೋಟರ್ ಬೆಳಿಬೇಕಪ್ಪ, ರೇಟ್ ಕಡಿಮೆ ಅಲ್ಲ. 2 ಮೋಟರ್ ನಾವು ಬೆಳೆದಾಗ ತಾನ ಮೇಕಪ್ ಆಗತ್ತದ. ಅದಕ್ಕೆ ನಾವು ಬೆಳೆ ದ್ವಿಗುಣ ಮಾಡುವಂತಹ ಯೋಜನೆಗಳನ್ನ ಹಾಕೊಂಡು ನೆಲಕರನ್ನ ಹೆಚ್ಚು ಇಟ್ಟುಕೊಂಡು ನಾವು ಸಾವಯವಕ್ಕೆ ಬಂದಾಗ ಮಾತ್ರ ನಮ್ಮ ಭೂಮಿ ಉಳಿತೈತಿ ಅನ್ನುವಂಥದ್ದು ಹೇಳಿ ಏನೋ ಈ ಕೃಷಿ ಮೇಳಕ್ಕೆ ವರ್ಷ ಬಂದು ಹೋಗು ಚಟ ನಮಗೆಲ್ಲ. ಎಲ್ಲಿ ಕೃಷಿ ಮೇಳ ಬಾಗಲಕೋಟಿರ್ಲಿ, ಧಾರವಾಡ ಇರಲಿ, ಸುಮಾರು 20 ವರ್ಷಗಳಿಂದ ನಾ ಕೃಷಿ ಮೇಳದಲ್ಲೇ ಬಂದಿರತಕ್ಕಂಥವ. ನನಗೆ ಕೃಷಿ ಪಂಡಿತ ಶ್ರೇಷ್ಠ ಕರೆಸ ಅಣ್ಣಾರ ಜೊತೆಗೀತ ಇದ್ದವ್ರು ನಾವು, ಎಸ್ ಟಿ ಪಾಟೀಲ್ ಜೋಡಿನ ಇದ್ದವ್ರು ಎಲ್ಲ ಬಂದು ಹೋಗ್ಯಾವ ಮುಗದಾವ. ಆದ್ರೂ ಈ ಮಕ್ಕಳನ್ನ ಬಿಟ್ಟೆ, ಮಗನ ಬಿ ಎಸ್ ಸಿ ಅಗ್ರಿ ಮಾಡಿಸಿ ಒಕ್ಕಲ್ತನಕ್ಕೆ ಹಚ್ಚಿನ ನಾನು ಜೀವಂತ ಇರುವುದನ್ನು ಹೇಳಿ ನನ್ನ ಮನೆಗೆ 70 ಬಂದಿದ್ದೇವೆ. ಆದ್ರೆ ಒಕ್ಕಲ್ತನ ಬಿಟ್ಟು ಏನು ಮಾಡಿಸಿಬಿಡ, ನಾನು ನೌಕರಿ ಮಾಡಿಸಿಬಿಡುದಿಲ್ಲ. ನನ್ನೊಂದು ಚಟ 5 ಎಕರೆ ಜಮೀನು ಇದ್ರೆ ಒಕ್ಕಲ್ತನ ಬಿಟ್ಟು ಏನು ಮಾಡಬೇಡ್ರಿ, ನೌಕರಿ ಮಾಡಕ್ ಹೋಗ್ಬೇಡ್ರಿ. ಎಲ್ಲರೂ ಅವ್ರು ಇಲ್ಲವ್ರು ಮಾಡಲಿ, ಜಮೀನು ಇಲ್ದವ್ರು ಮಾಡಲಿ, ನೀರಾವರಿ ಇಲ್ಲವ್ರು ಮಾಡಲಿ, 5 ಎಕರೆ ನೀರಾವರಿ ತಂದು ನಿಮ್ಮಂತ ಶ್ರೇಷ್ಠಿ ಅವನು ಅಲ್ಲ ಅಂತ ನಾ ಹೆಮ್ಮೆ ಅಂತ ಹೇಳ್ತೀನಿ. ಅದನ್ನ ಬದುಕುನ್ಸು ಹಾದಿನೂ ತೋರಿಸಿಕೊಡ್ತೀನಿ. ಒಬ್ಬ ವಿಜ್ಞಾನಿಗೆ 2 ಲಕ್ಷ ಪಗಾರ ಇರ್ತೈತಿ, 2 ಲಕ್ಷ ಪಗಾರ ಇದ್ರೆ ಎಟ್ಟೋ ಮುರ್ಕೋತಾರೆ. ಆದ್ರೆ ನಿಮಗೇನು ಇರಂಗಿಲ್ಲ, ಇವ್ ಕಬ್ಬು ಬೆಳೀರಿ, ಕಬ್ಬು ಬೆಳೀರಿ, 100 ಟನ್ ಕುಳೆ ಕಬ್ಬನ್ನು 100 ಟನ್ ಬೆಳಿತೇವೆ, ಆರಾಮ ರೊಕ್ಕ ಸಿಗ್ತೈತಿ, ರೊಕ್ಕದಾಗ ಏನ್ ಕಡಿಮೆ ಇಲ್ಲ. ಎಲ್ಲ ಕಬ್ಬು ಬೆಳೀರಿ, ಶೇಂಗಾ ಬೆಳೀರಿ, ಉಳ್ಳಾಗಡ್ಡಿ ಬೆಳೀರಿ. ಉಳ್ಳಿಗಡ್ಡಿದು ಚಲೋ ಐತಿ, ಉಳ್ಳಿಗಡ್ಡಿ ಈ ವರ್ಷ ಬೆಳೆದಂಗೆಲ್ಲ ಕೋಟ್ಯಾಧೀಶರಾಗ್ಯಾರ ನಮ್ ಕಡೆ. ಒಂದೇ ಬೆಳೆ ಬೆಳೆಯ ತಿಳಿದಲ್ಲ ನಾವು, ಎಲ್ಲಾನು ಬೆಳ್ಕೋಬೇಕು. ನಮ್ಮ 10 ಎಕರೆ ಇತ್ತಂದ್ರೆ ಎಲ್ಲ ಒಂದೊಂದು ಎಕರೆ ಮಾಡ್ಬೇಕು. ಒಂದರ ಲಾಸ್ ಆದ್ರೂ ಒಂದರ ತುಂಬತೈತಿ, 3 ತಿಂಗಳದಾಗ ಮತ್ತೊಂದು ಬೆಳೆ ಬರೋದ್ರ ನಮಗೆ. ಅದು ಇಂಥದ್ದು ಮಾಡ್ಕೊಂಡು ನಾವು ಕೃಷಿ ಮಾಡೋದು ಅಂತೇಳಿ ಇಲ್ಲೇನು ನಮ್ಮನ್ನು ಕರೆಸಿ ಒಂದ್ 2 ಮಾತು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲಾ ವಿಜ್ಞಾನಿಗಳಿಗೂ ತಮಗೂ ಒಂದ್ ಸಣ್ಣ ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 11 ರಿಂದ 13 ರವರೆಗೆ ನಡೆದಂತಹ ಕೃಷಿ ಮೇಳದಲ್ಲಿ ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನಾಡಿದ ಪ್ರಗತಿಪರ ಹಿರಿಯ ರೈತರಾದ ನಂದಬಸಪ್ಪ ಸಂಗಪ್ಪ ಚೌಧರಿ ಅವರ ಧ್ವನಿಮುದ್ರಣವನ್ನ ಕೇಳಿದಿರಿ. ಇನ್ನು ಮುಂದೆ ಕಗ್ಗೋಡ ಗ್ರಾಮದ ಪ್ರಗತಿಪರ ರೈತರಾದ ಸಂಜಯ್ ನಿಂಗಪ್ಪ ಬಂತನಾಳ್ ಇವರ ಧ್ವನಿಮುದ್ರಣವನ್ನ ಕೇಳಲಿದ್ದೀರಿ. ಇಲ್ಲಿ ಸೇರಿರತಕ್ಕಂತ ರೈತರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಂಜಯ್ ನಿಂಗಪ್ಪ ಬಂತನಾಳ್, ಕಗ್ಗೋಡು ಗ್ರಾಮ. ನಮ್ಮದು 14 ಎಕರೆ ಕೃಷಿ ಜಮೀನಿದ್ದು 4 ಎಕರೆ ನೀರಾವರಿ ಹಾಗೂ 10 ಎಕರೆ ಒಣ ಬೇಸಾಯ. ಒಣ ಬೇಸಾಯದಲ್ಲಿ ತೊಗರಿ, ಸೂರ್ಯಕಾಂತಿ, ಹೆಸರು ಇತ್ಯಾದಿ ಬೆಳೆಗಳನ್ನು ಬೆಳೆಯುತ್ತೇವೆ. ನೀರಾವರಿಯಲ್ಲಿ ಮೆಕ್ಕೆಜೋಳ, ತೊಗರಿ ಹಾಗೂ ಗೋಧಿ ತರಕಾರಿಗಳನ್ನು ಬೆಳೆಯುತ್ತೇವೆ. ಜವಾರಿ ತರಕಾರಿ ಜಾಸ್ತಿ ಬೆಳಿತೀವಿ. ನಾವೇ ಇಲ್ಲೇ ಬಿಜಾಪುರಕ್ಕೆ ಬಂದು ಮಾರಾಟ ಮಾಡ್ತೀವಿ. ಇನ್ನೊಂದು ವಿಶೇಷವಾಗಿ ನಾವು ಹಾವುಗಳ ರಕ್ಷಣೆಯನ್ನು ಮಾಡ್ತೀವಿ. ಆಮೇಲೆ ಗ್ರಾಫ್ಟಿಂಗ್ ಮಾವಿನಲ್ಲಿ ಕಸಿಯನ್ನು ಮಾಡ್ತೇವೆ. ಒಂದೇ ಗಿಡದಲ್ಲಿ 10 ಹಲವಾರು ಮಾವಿನ ವೆರೈಟಿಯನ್ನು ಮಾಡ್ತಾ ಇದೀವಿ. ಈ ಸಾರಿ ಈ ಬರುವಂತಹ ಜೂನ್ನಲ್ಲಿ ಯಾರಿಗಾದರೂ ರೈತರಿಗೆ ಮಾವಿನ ಸಸಿಗಳು ಒಂದೇ ಗಿಡದಲ್ಲಿ 3 ವಿಧದ ವೆರೈಟಿಯನ್ನು ಮಾಡಿ ಕೊಡಬೇಕಂತ ಹೇಳಿ ನಮ್ದು ಆಸೆ ಅದ. ಆಮೇಲೆ ಕೃಷಿ ವಿಶ್ವವಿದ್ಯಾಲಯದ ನಿರಂತರ ಸಂಪರ್ಕದಲ್ಲಿರ್ತೇವೆ. ಅವರು ಹೊಸ ಹೊಸ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಆ ಕೃಷಿಯಲ್ಲಿ ಹೆಚ್ಚಿನ ಆದಾಯವನ್ನು ಪಡಿತಾ ಇದ್ದೀವಿ. ಕೃಷಿಯಲ್ಲಿನ ಕೆಲಸಗಳನ್ನು ನಾವೇ ಮನೆಯವರು ಮತ್ತು ನಾವು ಹೆಚ್ಚಾಗಿ ಬಳಸುವುದರಿಂದ ಕೃಷಿಯಲ್ಲಿ ಹೆಚ್ಚಿನ ಆದಾಯವನ್ನು ಪಡಿತಾ ಇದ್ದೀವಿ. ಅದಕ್ಕೆ ನನ್ನ ನಂಬರ್ ತಗೋರಿ, ಹಾವುಗಳು ಬಂದ್ರ ಹಾವಿನ ಬಗ್ಗೆ ಮಾಹಿತಿ ಬೇಕಾಗಿತ್ತಂದ್ರ 6-9 ಯಾವಾಗ ಬೇಕಾದರೂ ಫೋನ್ ಮಾಡಿ ನೀವು ಹಾವುಗಳ ಮಾಹಿತಿಯನ್ನು ತೆಗೆದುಕೊಳ್ಬಹುದು. ಆಮೇಲೆ ಇದು ಮಾವಿನ ಸಸಿಗಳನ್ನು ಬೇಕಾದ್ರೆ ಏನದ ಈ ಜೂನ್ ಇಂದ ನಾವು ಕೊಡಬೇಕಂತ ಮಾಡಿದೀವಿ. ಪ್ರಕೃತಿ ನರ್ಸರಿ ಅಂತೇಳಿ ನಮ್ಮ ಸ್ನೇಹಿತರದೊಂದು ನರ್ಸರಿ ಇದೆ, ಅವ್ರ ಜೋಡಿ ಒಡಂಬಡಿಕೆ ಮಾಡಿಕೊಂಡು ಒಂದೇ ಗಿಡದಲ್ಲಿ 3 ವೆರೈಟಿ ಯಾವ್ದು ನೀವು ಯಾವ್ದು ಹೇಳ್ತೀರಿ ಆ ವೆರೈಟಿ ಮಾಡಿ ಕೊಡಬೇಕಂತ ಹೇಳಿ ಈ ವರ್ಷ ಪ್ಲಾನ್ ಮಾಡಿದೀವಿ. ಜೂನ್ ನಲ್ಲಿ ನಿಮ್ಗೆ ಅಗಿಗಳು ಸಿಗ್ತಾವು. ಒಂದೇ ಮಾವಿನ ಗಿಡದಲ್ಲಿ 3 ವೆರೈಟಿ ಮಾಡಬೇಕಂತ ಅದ. ದೊಡ್ಡ ಗಿಡ ಇತ್ತಪ್ಪ ಅಂದ್ರೆ ನೀವು 10, 15, 200 ತನೂ ಮಾಡ್ಕೋಬಹುದು. ಈಗ ನನ್ನ ನಂಬರ್ ತಗೋರಿ, 9164-2526-18 ಸಂಜಯ್ ಬಂತ್ನಾಳ್ ಅಂತೇಳಿ ಕಗ್ಗೋಡ್ ಗ್ರಾಮದವರು. 9164-2526-18 ಮಾವಿನ ಗಿಡ ಆಮೇಲೆ ಹಾವುಗಳ ಮಾಹಿತಿ ಬೇಕಾದ ಕೇಳಿದ್ರು ನಾವು ಹೇಳ್ತೀವಿ. ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇವೆ. ಇದುವರೆಗೆ ಕಗ್ಗೋಡ ಗ್ರಾಮದ ಪ್ರಗತಿಪರ ರೈತರಾದ ಸಂಜಯ್ ನಿಂಗಪ್ಪ ಬಂತ್ನಾಳ್ ಇವರ ಧ್ವನಿಮುದ್ರಣವನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಕೇಳಿ ವಿಆರ್ ದೊಡ್ಡಮನಿ ಹಾಗೂ ಸಂಗಡಿಗರು ಅಡವಿ ಸೋಮಾಪುರ ಇವರಿಂದ ಏಕತಾರಿ ಪದಗಳನ್ನು. ಜಗನ್ನಾಥನ ಮಾಡಿ ಆತ್ಮೀಯರೇ, ಗಮನಿಸಿ, ಈ ಸಂಜೆ 7:45 ಭಾರತದ ಘನತೆವೆತ್ತ ಉಪರಾಷ್ಟ್ರಪತಿಗಳಾದ ಶ್ರೀ ಜಗದೀಪ್ ಧನಕರ್ ಅವರು ಇಂದು ಭಾಗವಹಿಸಿದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಅಮೃತ ಮಹೋತ್ಸವ ಸಮಾರಂಭದ ಕುರಿತು ಬಾನುಲಿ ವರದಿ ಕೇಳಲಿದ್ದೀರಿ. ಧಾರವಾಡ ಕೇಂದ್ರದಿಂದ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡವಿ ಸೋಮಾಪುರದ ವಿಆರ್ ದೊಡ್ಡಮನಿ ಹಾಗೂ ಸಂಗಡಿಗರಿಂದ ಕೆಲವು ಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಗೋಡಿ ಜೀವ ರಾಜಿಗಾದನು ಬೆಡ್ಡೆ ಹೇರಾರೆ ಎಂಬದ್ದ ಗೋಡಿ ಜೀವ ರಾಜಿಗಾದನು ಬೆಡ್ಡೆ ಪರ ಬ್ರಹ್ಮ ಸ್ವರೂಪದಾಡೆ ಆಗಿರನು ಅಡಿ ಮುಟೆ ಪರ ಬ್ರಹ್ಮ ಸ್ವರೂಪದಾಡೆ ಆಗಿರನು ಅಡಿ ಬಂದ Bye. ಕ್ಷಣದಲ್ಲಿ ಮಣ ಮಾಹಿತಿ. ಬೀದರ್ನ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಶ್ರಯದೊಳಗೆ ಜನವರಿ 17-19 ಮೂರು ದಿನಗಳವರೆಗೆ ಬೀದರ್ನ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಅಂದ್ರ ನಂದಿ ನಗರದ ಆವರಣದೊಳಗೆ ಜಾನುವಾರು ಉಕ್ಕುಟ ಮತ್ತು ಮತ್ಸ್ಯ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಪಶುಪಾಲಕರು ರೈತರು ಈ ಮೇಳದಲ್ಲಿ ಭಾಗವಹಿಸಿ ಸದುಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡಲಾಗಿದೆ.